ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು. ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ. ಒಂದ್ 2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ? 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ. ಲಿಟಲ್ ಗ್ಯಾಸ್, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಬಾದ್, ಮೈಸೂರು. ಪ್ರಗತಿಪರ ಸಾಧನೆಗಳ ಸರದಾರ, ಸಾಮಾಜಿಕ ಪರಿವರ್ತನೆಯ ಹರಿಕಾರ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸು ಅವರ 107ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಹಿಂದುಳಿದ ವರ್ಗಗಳ ಕಾಯಕ ಕೇಂದ್ರಿತವಾದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಆಗಸ್ಟ್ 20-22 ಬೆಂಗಳೂರಿನ ಕಬ್ಬನ್ ಪಾರ್ಕ್ನ ಎನ್ಜಿಒ ಭವನ ಹಾಗೂ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ. ಸರ್ವರಿಗೂ ಸ್ವಾಗತ. ಪ್ರಕಟಣೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ರಾಜಣ್ಣ, ಬಾ ಚಂದ್ರಣ್ಣ. ಇದಕ್ಕಪ್ಪ ಮುಖ ಸಪ್ಪಗದ? ನನ್ ಮುಖ ಅಲ್ಲ, ನನ್ಗಿಂತ ಜಾಸ್ತಿ ಸಪ್ಪಗ ನಿನ್ ಮುಖ ಅದ. ಅದೇನ ಹೇಳು? ಅದನ್ನ ಕೇಳಲಿ ಅಂದೆ ನಾನು ನಿನಗೆ ಹೇಳಿದ್ದು ಕಣ. ಈಗ ನೋಡಪ್ಪ, ಈ ಸಿಲಿಂಡರ್ ಅದಲ್ಲ, ಅದು ಮುಗಿದೋಯ್ತು. ನಾನು ನನ್ನ 5 ಹೇಳಿದ್ದಿ, ಅದ ಹೊಸಿ ಬುಕ್ ಮಾಡ್ಬಿಡಪ್ಪ ಫೋನ್ ಅಲ್ಲಿ ಅಂತ. ಅಮ್ಮ ಮಾಡಿವ್ನಿ ಮಾಡಿವ್ನಿ ಮಾಡಿವ್ನಿ ಅಂತಾನೆ ಕಾಲ ಕಳೆದ್ಬಿಟ್ಟಕ್ಕಪ್ಪ. ಈಗ ನಮ್ಮ ಮನೆಯವಳು ನನ್ನನ್ನು ಚಡಾಯಿಸ್ತಾವಳೆ. ಅಲ್ಲ ಅವೈದ ಹೆಂಗ್ ಬುಕ್ ಮಾಡ್ದನ್ನು? ಗ್ಯಾಸ್ ಕನೆಕ್ಷನ್ ಮಾಡಿರೋದು ನಿನ್ ನಂಬರ್ ಅಲ್ವಾ ಫೋನ್ ನಂಬರು? ಇಲ್ಲ ಕಯ್ಯ, ನನ್ ಫೋನ್ನೇ ತಕೊಂಡು ಮಾಡು ಅಂತ ಹೇಳಿದ್ದಿ ಅವನಿಗೆ. ಅಮ್ಮ ಮಾಡೋದ್ ಬಿಟ್ಬಿಟ್ಟು ಬೀದ್ ಬೀದಿ ಅಲಿತಾ ನಿಂತವನೆ. ಅದಕ್ಕೆ ಏನಾದ್ರೂ ನಮ್ ಕಮಲಕ್ಕನ ಹತ್ರ ಎಕ್ಸ್ಟ್ರಾ ಸಿಲಿಂಡರ್ ಏನಾದ್ರು ಇಟ್ಕೊಂಡ್ಬಿಟ್ಟಿದ್ದಾಳನೋ ಅಂತ ಅನ್ಕೊಂಡು ಎತ್ಕೊಂಡ್ ಹೋಗಮ್ಮ ಅಂತಕಂಡ್ ಬಂದಿ. ಅವಳು ಎಕ್ಸ್ಟ್ರಾ ಸಿಲಿಂಡರ್ ಮಡಗಿರ್ತಾಳೆ, ಅದನ್ನ ಕೊಟ್ಬಿಟ್ಟು ಅವಳು ಏನ್ ಮಾಡಿದ್ಳು ಖಾಲಿ ಆದ್ರೆ? ಅಲ್ಲ ಕಯ್ಯ, ನಾಳೆಯೋ ನಾಳಿದ್ದ ಬರ್ತದೆ, ತಂದು ಕೊಟ್ಬಿಟ್ಟು ಬಿಡು. ಏನಪ್ಪ ನಿಂದು ಗಲಾಟೆ? ಕಮಲಕ್ಕ ಕಮಲಕ್ಕ ಅಂತ ಇದ್ದಲ್ಲ, ಅದಕ್ಕೆ ಹೇಳ್ದೆ. ಹೊಸಿ ಮೆಲ್ಲಗ್ ಮಾತಾಡವ, ದನಿ ಏರಿಸ್ಬೇಡಕ್ಕನ. ಅದೇನ್ ಹೇಳು ಕೇಳಸ್, ಕಿಮಿ ಕಿವಿಡ. ಅಲ್ಲ ನಿಂತ ಎಕ್ಸ್ಟ್ರಾ ಸಿಲಿಂಡರ್ ಇಟ್ಟಿದ್ರೆ ಬೇಕಂತ ಅವನ್ಗೆ. ಎಕ್ಸ್ಟ್ರಾ ಸಿಲಿಂಡರ್ ನಾನೆಲ್ಲಿ ತರ್ಲಿ? ಅಟ್ಟಿಲಿ ಹಾಕೊಂಡ ಅರಿತಾವ್ರೆ. ಏ ನಂಗ್ ಬೇಡ್ವೆ, ಇಲ್ಲ ಕಣ್ ಹೋಗು. ನೀನು ಜಗಳಕ್ಕೆ ಬರ್ಬೇಡಕ್ಕವ, ಈ ಅಕಲೆ ಮಾಡ್ತಿದ್ದವಳು ಅದ್ಯಾಕ ಜಗಳ ಮಾಡ್ದ ನೀನ್ ಇವತ್ತು? ಏ ಅಲ್ಲ ಕಣ್ ಹೇಳು, ಸಿಲಿಂಡರ್ ಮುಗ್ದೋದ್ರೆ ನೀನ್ ಮುಂಚೆನೆ ಬುಕ್ ಮಾಡ್ಕೋಬೇಕು. 2 ನಿನ್ ಹತ್ರ? ಅಲ್ಲಕವ್ವ, ಏನು ಅಪ್ಪಿತಪ್ಪಿ ಹಿಂಗ್ ಆಗೋಯ್ತದೆ? ಓಲಿ, ಅವಳಾರು ಅರ್ಥ ಮಾಡ್ಕೊಂಡಿರ, ನೀನಾರು ಅರ್ಥ ಮಾಡ್ಕತ್ಯ ಅನ್ಕೊಂಡ್ ಬಂದ್ ಸಿಲಿಂಡರ್ ಕೇಳಿದ್ರೆ ನೀನು ಜಡಾಯಿಸ್ತಿದ್ದ. ನೋಡು, ನಾನೇನಿದ್ರು ಹೆಣ್ಮಕ್ಳು ಪರವಾಗಿ ಮಾತಾಡೋದು, ನಿಮ್ ಮನೇಲಿ ಏನ್ ಹೇಳ್ತಾವ್ರೆ ಅದ್ ಸರಿ. ಕಮಲಕ್ಕ, ಇವರು ಈಗ ಚಂದ್ರಣ್ಣ ಹೇಳ್ತಿರೋದು ಏನ? ಚಂದ್ರನ್ ಹೇಳ್ತಿ ಚಂದ್ರಣ್ಣನ ಅರ್ಥ ಮಾಡ್ಕೊಂಡಿಲ್ಲ ಅಂತ 2 ಅರ್ಥ ಮಾಡ್ಕೊಂಡ್ ಮಾಡ್ಕೊಂಡ್ ಸಾಕಾಗಿ ಈಗ ಬಿಟ್ಬಿಟ್ಟು ಅವ್ರ ಅರ್ಥ ಮಾಡ್ಕೊಂಡು. ಸರಿಯಾಗಿ ಹೇಳ್ದೆ ಬಿಡು. ಮತ್ತೆ ಏನಪ್ಪ, ಊರಿಗೆ ಹೊಸದಾಗಿ ಬಂದವನು ಚಂದ್ರಣ್ಣ, ಇನ್ನು ಹಿಂಗೆ ಮಾತಾಡ್ಕೊಂಡ್ ನಿಂತವನಲ್ಲ ಸುಬ್ಬಣ್ಣ, ಏನ್ ಇವನ್ ಸಮಸ್ಯೆ? ಏ ಸುಬ್ಬಣ್ಣ, ಅದೇನ್ ಗೊತ್ತಾ, ಇವ ಪ್ಯಾಟರ್ನ್ ಆಗಿ ಇದ್ನಲ್ಲ ಪ್ಯಾಟಲ್ಲಿ ಹಿಂಗ ಅಂದ್ ಕೂಡ್ಲೆ ಬುಕ್ ಮಾಡ್ ಕೂಡ್ಲೆ ಬಂದ್ಬಿಡ್ತಿತ್ತು ಅವತ್ತಿಗೆ. ಇವ್ನ ಇಲ್ಲಿ ಕೂತ್ಕೊಂಡು ಪ್ಯಾಟ ಕಂಡಂಗೆ ಬುಕ್ ಮಾಡಿದ್ರೆ ಬಂದದೆ ಗ್ಯಾಸ್ ಸಿಲಿಂಡರ್ ನ ಹೇಳ್ತಾ ಇರೋದು. ಈಗ ಕೃಷ್ಣ ಅವ್ರೆ ಈ ಕಡೆ ಬನ್ನಿ ನೋಡಿ. ಈಗ ಇವರು ಸಿ ಆರ್ ಕೃಷ್ಣ ಅಂತ ಮೈಸೂರಿನಲ್ಲಿ ಒಂದು ಗ್ಯಾಸ್ ಏಜೆನ್ಸಿನ ನಡೆಸ್ತಾ ಇದ್ದಾರೆ. ಸುಮಾರು 40 ಸಾಕಷ್ಟು ಜನರಿಗೆ ಗುಣಮಟ್ಟದ ಒಂದು ಇಂಧನವನ್ನ ತಲುಪಿಸುವಲ್ಲಿ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ, ಸಾಕಷ್ಟು ಮಾಡವ್ರೆ. ಈಗ ಇವ್ರು ಯಾಕೆ ಬಂದಿದ್ರು ಪಕ್ಕದೂರಿಗೆ ಅಂದ್ರೆ, ನಮ್ಮೂರಾಗೂ ಹೆಚ್ಚು ಕಡಿಮೆ ಎಲ್ಲರ ಮನೆಯಲ್ಲೂ ಸಿಲಿಂಡರ್ ಐತೆ, ಇಲ್ಲ ಅನ್ನಕ್ಕಿಲ್ಲ, ಸುಮಾರು ಜನ ಐತೆ. ಇನ್ನು ತಗೊಳ್ದೇ ಇದ್ದವರು ಇದವರೇ, ಆರ್ಥಿಕವಾಗಿ ಕೆಲವೊಂದ್ ತೊಂದರೆ ಇರುವಂತವ್ರು ಅವರೇ. ಅವ್ರಿಗೂ ಸಹ ಕೆಲವೊಂದ್ ಸರ್ಕಾರದ ಯೋಜನೆಗಳಿದೆ, ಉಜ್ವಲ ಅನ್ನೋ ಒಂದು ಯೋಜನೆ ಇದೆ, ಅದಕ್ಕೆ ಅನುಗುಣವಾಗಿ ಅವರು ಕೆಲವೊಂದು ದಾಖಲಾತಿಗಳನ್ನು ಒದಗಿಸಿದ್ರೆ ಅವ್ರಿಗೂ ಅದು ಸಿಗ್ತದೆ. ಅದಕ್ಕೆ ಆ ವಿಚಾರವಾಗಿ ಇವರು ಸರ್ವೆ ಮಾಡ್ತಾ ಇರ್ತಾರೆ. ಆಮೇಲೆ ಈಗ ಕಮಲಕ್ಕನ ಅಟ್ಟಿತವ್ ಯಾಕೆ ಕರ್ಕೊಂಡ್ ಬಂದೆ ಅಂದ್ರೆ, ಈ ಮಹಿಳೆಯರು ಆ ಒಂದು ಇಂಧನವನ್ನ ಉಪಯೋಗಿಸೋ ಒಂದು ಸಮಯದಲ್ಲಿ ಯಾವ ಅಂಶಗಳನ್ನ ಗಮನಿಸಿದ್ರೆ ಅದು ಇಂಧನದ ಕ್ಷಮತೆ ಅಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ದಂಗ ಆಯ್ತದೆ, ಕಾಸು ಉಳಿತಾಯ ಆಯ್ತದೆ ಅಂತ. ಈಗ ಸರ್ಕಾರದ ಕೆಲವು ಕಾರ್ಯಕ್ರಮಗಳು ಇರ್ತದೆ. ಕೃಷ್ಣ ಅವರೇ, ಇವರು ಹಿಂಗೆ ಮಾತಾಡ್ತಾನೆ ಇರ್ತಾರೆ, ದಂಗಾಗ್ಬೇಡಿ ನೀವು. ಈ ಚಂದ್ರಣ್ಣ ಅವನಲ್ಲ, ಇವನು ಸಿಟಿಲಿ ಇದ್ದಾನೆ, ನಿಮ್ಮ ವಿಷಯ ಹೇಳ್ತೀನಿ. ಈಗ ಈಗ ಬಂದು ಸೆಟ್ಲ್ ಆಯ್ತಾ ಅವನೇ, ಹಂಗಾಗಿ ವಸಿ ಸಮಸ್ಯೆಗಳು ಜಾಸ್ತಿ. ಈಗ ಪಟ್ಟಣದಿಂದ ಬಂದವನಲ್ವಾ, ವಸಿ ಜೋರು ಇದೆಲ್ಲ ಜಾಸ್ತಿ. ಕೇಳ್ಬೇಕಾದ್ರೆ ಕೇಳಿದ್ರೆ ಕಮಲಕ ಕೊಡೋದು ಕಷ್ಟ. ಇನ್ನು ಹಿಂಗ್ ಏನೋ ರೋಪ್ ಹೊಡಿತಾರೆ. ಒಂದ್ ನಿಮಿಷ ಜಾಸ್ತಿಯ ಮಾತಾಡ್ದವನು ನಾನ, ನೀನ, ನಿಂದಾದ್ಮೇಲೆ ನಾನು. ಸುಬ್ಬಣ್ಣ ಹೇಳದ್ರಲ್ಲಿ ಏನೋ ಒಂದಷ್ಟು ವಿಷಯ ಐತೆ. ನಿಂದ್ರಲ್ಲಿ ಏನಿತ್ತು, ನೀ ಮಾಡಿರೋ ತಪ್ಪಿತ್ತು. ಓ ಬುಡವ, ಗ್ಯಾಸ್ ಬುಕ್ ಮಾಡಿದೆ, ಹಂಗ ರಾಣೆ ಕಟ್ಟಿಸ್ಬಿಡವಾಣೆ ಕಟ್ಟಿಸ್ಬಿಡು. ಯಾಕೋ ಕಾಣೆ ತಪ್ಪು ಮಾಡಿ. ಕಮಲಕ್ಕ ಇಲ್ಲಿ ನೋಡು, ಈ ಚಂದ್ರಣ್ಣ ಗ್ಯಾಸ್ ಖಾಲಿಗೆ ಹೋಗೋದೆ ಅನ್ಕೊಂಡ್ ಬಂದವನೆ, ಸರಿಯಾಗಿ ಕನ್ಸ್ ಬಿದ್ದವ್ರ ಕಂಡಂಗೆ ಗ್ಯಾಸ್ ನವ್ರನ್ನೇ ಕರ್ಕೊಂಡ್ ಬಂದ ನೋಡಿ ಹೆಂಗೈತೆ. ಈಗ ಕೃಷ್ಣಪ್ಪ ಅವ್ರನ್ನ ನಾವೀಗ ಕರ್ಕೊಂಡ್ ಬಂದಿದೀವಿ. ಕಮಲಕ್ಕ, ಗ್ಯಾಸ್ ಸ್ಟವ್ ಹೊಸಿ ನೋಡ್ತಾರೆ ಇವರು, ಅಂದ್ರೆ ಕೆಲವೊಂದ್ ಪ್ರಶ್ನೆಗಳು ಕೇಳ್ತಾರೆ. ನೀನ್ ಹೆಂಗ್ ಮಡಿಕೊಂಡಿದ್ಯಾ, ಪೈಪು ಗೀಪು ಎಲ್ಲ ಸರಿಯಾಗಿ ಮಡಿಕೊಂಡಿದ್ಯಾ, ಮತ್ತೆ ಅದಕ್ಕೆ ಗೋಡೆಯಿಂದ ಎಷ್ಟು ದೂರ ಐತೆ, ಸಿಲಿಂಡರ್ ಹೆಂಗ್ ಮಡಿಕೊಂಡಿದ್ಯಾ, ಸ್ಟವ್ ಹೆಂಗ್ ಮಡಿಕೊಂಡಿದ್ಯಾ, ಅದೆಲ್ಲ ಹೊಸಿ ನೋಡ್ತಾರೆ. ಈಗ ಕಮಲಕ್ಕ, ಹೊಸಿ ಹಟ್ಟಿ ಒಳಕ್ ಹೋಗ್ಬಿಟ್ಟು ಒಂದು ಚಾಪಿಯ ತಕೊಂಬಂದ ಆಸವ. ಓ ಚಾಪೆನಾ, ನಾನೇ ಕಾಫಿ ಅನ್ಕೊಂಡ್ಬಿಟ್ಟೆ. ತತ್ತಿನಿ ಒಳಕ್ ಹೋಗೋದ್ರ ಕಾಫಿಯ, ಯಾಕಂದ್ರೆ ನೀನ್ ಅದೇ ತಾನೇ ಕೇಳೋದ್ ಯಾವಾಗ್ಲೂ. ಕುಡ್ದಿಲ್ಲಕ್ಕಪ್ಪ ಆ ಗೋಮಿಂದ ಟೀ ಸಾಪುವ ತೆಗ್ದಿಲ್ಲ ಬೆಳಗಿಂದ. ಮೋಸ್ಟ್ಲಿ ಅವನ ಹತ್ರ ಈಗ. ಕೃಷ್ಣಪ್ಪ ನೀವು ಹೇಳಿ, ಈಗ ಸರ್ಕಾರದ ಸಾಕಷ್ಟು ಕಾರ್ಯಕ್ರಮಗಳು ನಾವು ನೀವು ಎಲ್ಲ ಕೇಳಿದೀವಿ ಮಾಡಿದೀವಿ. ಈ ಇಂಧನ ಸುಭದ್ರತೆ, ಆಹಾರ ಸುಭದ್ರತೆ, ಹಂಗೇನೆ ಎಲ್ರಿಗೂ ಒಂದು ಗುಣಮಟ್ಟದ ಇಂಧನ ಸಿಗ್ಬೇಕು, ಇದಕ್ಕೆಲ್ಲ ಯಾವ ರೀತಿ ಯೋಜನೆಗಳಿವೆ, ನಿಮ್ಮ ಪಾತ್ರ ಏನಿರುತ್ತೆ, ಆಮೇಲೆ ನಿಮ್ಮ ಅನುಭವದಲ್ಲಿ ನಮ್ಮ ಜನ ಚಂದ್ರಣ್ಣನಂಗೆ ಇರೋರು ಎಷ್ಟವರೇ, ಹಂಗೇನೆ ಭಾಳ ಜಾಣತನವಾಗಿ ಕಮಲಕ್ಕನ ಥರ ಬಳಕೆ ಮಾಡೋರು ಎಷ್ಟವ್ರೆ, ಅದನ್ನು ಹೊಸಿ ಹೇಳಿ. ಚಂದ್ರಣ್ಣನ ಥರ 90% ಅಂಥವರೇ ಇರೋದು. ಹೌದಾ? ಹೌದು. ಓ ಚಂದ್ರಣ್ಣ ಪರವಾಗಿಲ್ಲ ಬಿಡಪ್ಪ, ಏನಿದ್ರು 10% ನಮ್ಮ ಮೇಡಮ್ ಥರ, ಇಲ್ಲದವ್ರೆ ಕಮಲಕ್ಕನ ಥರ, ಇಲ್ಲದವ್ರೆ 90% ಚಂದ್ರಣ್ಣ ಅಂತ. ಅದು ಹೆಂಗೆ ಹೇಳ್ತೀರಿ? ಹೆಂಗೆ ದೊಡ್ಡ ದೊಡ್ಡ ಮನುಷ್ಯರ ಮನೆಯಲ್ಲೂ ಇದೇ ಕತೆ ರಾಜಣ್ಣ, ಏನು ಹೇಳ್ತೀರಿ? ಬುಕ್ ಮಾಡು ಅಂತಾರೆ, ಬುಕ್ ಮಾಡಿದ ತಕ್ಷಣ ಬರುತ್ತೆ ಅಂದ್ಕೊಂಡು ಹೇಳ್ತಾರೆ, ಆದರೆ ಯಜಮಾನರು ಮನೆ ದಾಟಿದ ತಕ್ಷಣ ಮರೆತು ಬಿಡ್ತಾರೆ. ಆಫೀಸ್ಗೆ ಹೋದ್ಮೇಲೆ ಮರ್ಗೆ ಗ್ಯಾಸು ಇಲ್ಲ, ಏನು ಇಲ್ಲ, ಎಲ್ಲ ಮರ್ತೋಗತ್ತೆ. ತಿರ್ಗಾ ಸಾಯಂಕಾಲ ಬಂದಾಗ ಮತ್ತೆ ಕೇಳ್ತಾರೆ, ಏನು ಬುಕ್ ಮಾಡಿದ್ರ ಅಂತ. ಯಜಮಾನ್ರ ಮುಖ ತಲೆ ಉಳಿಸ್ಕೊಳಕ್ಕೆ, ಹಾಂ ಬುಕ್ ಮಾಡಿದ್ದೀನಿ, ನಾಳೆ ಬತ್ತದಂತೆ ಅಂತ. ಆ ದಿನ ತಲೆ ಉಳಿತು, ಆ ದಿನಕ್ಕೆ ತಲೆ ಉಳಿತು. ಮಾರನೇ ದಿವಸ ಮತ್ತೆ ಇವರು ಮೇಡಮ್ ಫೋನ್ ಮಾಡ್ತಾರೆ ಗ್ಯಾಸ್ ಏಜೆನ್ಸಿ, ಏನ್ರಿ ಬುಕ್ ಮಾಡಿದ್ದೆ ಬಂದಿಲ್ಲ ಅಂತ. ಅವಾಗ ಕೇಳಿದ್ರೆ ಬುಕಿಂಗ್ ಆಗಿಲ್ಲ ಮೇಡಮ್ ಅಂತಾರೆ. ಮೇಡಮ್ಗೆ ಸಿಟ್ಟು ಏರ್ಬಿಡ್ತದೆ, ಕೋಪ, ನಮ್ಮ ಯಜಮಾನರೇ ಬುಕ್ ಮಾಡಿದಾರೆ ನಿನ್ನೆ, ಇಲ್ಲ ಅಂತೀರಾ ಹಾಗೆ ಹೀಗೆ ಅಂತ ಶುರು ಮಾಡ್ತಾರೆ. ಆಮೇಲೆ ಗೊತ್ತಾಗತ್ತೆ ಬುಕಿಂಗ್ ಮರ್ತಿದ್ದಾರೆ ಅಂತ. ಆವಾಗ ಹೋಗಲಿ ಬುಕ್ ಮಾಡ್ಕೊಳ್ಳಿ ಅಂತ ಜೋರು ಮಾಡ್ತಾರೆ. ಅಂದರೆ ಅವ್ರ ಲೆಕ್ಕದಲ್ಲಿ ಅವ್ರಿಗೆ 24 ಗಂಟೆ ಗ್ಯಾಸ್ ಇಲ್ಲದೆ ಕಳೆದಿರ್ತಾರೆ. ಅದಾದ್ಮೇಲೆ ಏನಾಯ್ತದೆ, ಇಲ್ಲಿ ನಮ್ಮ ಗ್ಯಾಸ್ ಏಜೆನ್ಸಿಲಿ ಹುಡುಗರು ಬುಕ್ ಮಾಡ್ಕೋತಾರೆ, ಕ್ಯೂಅಲ್ಲಿ ನಿಲ್ಲಿಸ್ತಾರೆ. ನಾವೇನು ಇವ್ರು ಹೇಳಿದ ತಕ್ಷಣ ಏನು ಕಳಿಸಲ್ಲ, ಅಲ್ಲಿ ಇದಕ್ಕೆ ಮುಂಚೆ ಒಂದು 200 ಜನ 300 ಜನ ಕಾಯ್ತಿರ್ತಾರೆ, ಆಗಿನ ಲೆಕ್ಕಕ್ಕೆ ಸೇರಿಸ್ಕೋತಾರೆ. ಅವರೊಂದು ಹೇಳ್ತಾರೆ ಏನಂತ, ನಾಳೆ ಬರುತ್ತೆ ಅಥವಾ ನಾಡಿದ್ದು ಬರುತ್ತೆ ಏನೋ ಒಂದು ಹೇಳ್ತಾರೆ. ಈ ಮೇಡಮ್ಮು ಅಲ್ಲಿ ಗಡಿಯಾರದ ಮೇಲೆ ಕ್ಯಾಲೆಂಡರ್ ಮೇಲೆ ಬರೆದಿಟ್ಬಿಟ್ಟಿರ್ತಾರೆ ನಾಳೆ ಬರ್ತದೆ ಅಂತ. ನಾಳೆ ಬರಲ್ಲ, ಅದು ಅದಕ್ಕೆ ಒತ್ತೊತ್ತಿಗೆ ಉಣ್ಕೊಂಡ್ ಹೊಟ್ಟೆ ಹೆಂಗ್ ಬೆಳೆಸ್ತಾನೆ ಮುಂದಕ್ಕೆ ಏನ್ ಮಾಡೋ ಗೊತ್ತಾ ನೀನು. ಮಟ್ಟ ಬರ್ಲಿ, ಮುಂದಕ್ಕೆ ಏನ್ ಮಾಡೋ ಗೊತ್ತಾ, ಇಷ್ಟ ತಿಂಗಳಿಗೆ ಗ್ಯಾಸ್ ಖಾಲಿ ಆಯ್ತದೆ ಅಂತ ಗೊತ್ತಾಯ್ತದಲ್ಲ, ಅಂದಾಜ್ ಇರ್ತದೆ. ಒಂದ್ ವಾರ ಮುಂಚಿತವಾಗಿ ಗ್ಯಾಸ್ ಬುಕ್ ಮಾಡ್ಬಿಡುದಿಲ್ಲ. ಇದು ಚಂದ್ರನ ಅಲ್ಲಿ ಅಲ್ಲ, ಅಲ್ಲಿ ತಪ್ಪು ಎಲ್ಲಿದೆ ಅಂದ್ರೆ ಯಜಮಾನ್ರೆಲ್ಲ ಮಾಡ್ಬೇಕಾದ್ದು ಈ ಕೆಲ್ಸ, ಮನೆ ಯಜಮಾನ್ತಿ ಮಾಡ್ಬೇಕು. ಈ ಸಮಸ್ಯೆ ಇರೋದ್ ಎಲ್ಲಿ, ಯಜಮಾನ್ತಿ ಮಾಡಲ್ಲ. ಚಂದ್ರನಂಗ್ ಖುಷಿ ಆಗೋಯ್ತು. ಮತ್ತೆ ಅಲ್ವಾ ಹಳ್ಳು ಬಿಡ್ತು ಮುಖ ಅಲ್ಲ, ಮನೆಗೆ ಹಾಲು ಬರ್ತದೆ ಟೈಮಿಗೆ ಬರ್ತದೆ, ತರಕಾರಿ ಬರ್ತದೆ ಟೈಮಿಗೆ ಬರ್ತದೆ, ಗ್ಯಾಸ್ ಮಾತ್ರ ಯಾಕೆ ಬರಲ್ಲ. ಈಗ ಇಲ್ಲಿ ಸಮಸ್ಯೆ ಏನು ಅಂದ್ರೆ, ಈ ಚಂದ್ರಣ್ಣ ಗ್ಯಾಸ್ಗೆ ಅವನ ನಂಬರ್ ಕೊಟ್ಟವನೆ, ಅವ್ರ ಮನೆಯವ್ರು ಹೇಳ್ತಾರೆ ಈಗ ಗ್ಯಾಸ್ ಖಾಲಿ ಯಾಕೆ ಕಾಯ್ತು ಬುಕ್ ಮಾಡಿ ಅಂತ. ಹ್ಞೂ ಅನ್ಕಂಡು ನೀವು ಹೇಳ್ದಂಗೆ ಅವನು ಮರ್ತು ಬಿಟ್ಟವನೆ, ಅದು ಆಗಿರೋದು. ಅಲ್ಲ ಅಕ್ಕ ರಾಜಣ್ಣ, ಈಗ ನನ್ನ ನಂಬರೇ ಕೊಟ್ಟಿವ್ನಿ ಇಲ್ಲ ಅಂತಲ್ಲ, ನಮ್ಮ ಮನೆಯೊಳಗು ಅದೇನಪ್ಪ ಈ ಆಂಡ್ರಾಯ್ಡು, ಆ ಫೋನು ಕೊಡ್ಸಿವ್ನಿ. ಅಲ್ಲ ನೀನೇ ಬುಕ್ ಮಾಡ್ಕ, ನಿನ್ನ ನಂಬರ್ ಅಲ್ಲ ಕೊಟ್ಬಿಡು ಏಜೆನ್ಸಿಗೆ ಅಂದ್ರೆ, ಅದ್ಯಾಕ್ ನಾ ಮಾಡ್ಲಿ, ನೀನೇ ಮಾಡು, ನಿನ್ ಜವಾಬ್ದಾರಿ ಅಲ್ವಾ. ಕೆಲಸ ಮಾಡೋಣ, ಸರಿ ಮನೆಯವ್ರ ನಂಬರ್ ನಲ್ಲಿ ಕೊಟ್ಬಿಡು ಇನ್ನು. ಈಗ ಕಮಲಕ್ಕ ಹೇಳ್ದಂಗೆ ಅದೇ ಮಾಡ್ಬೋದು, ಏನು ಅವ್ರ ನಂಬರ್ ಕೊಟ್ಟು ಬುಕಿಂಗ್ ಮಾಡ್ಬೋದು, ಆದ್ರೆ ಯಾರಿಗೂ ಜವಾಬ್ದಾರಿ ಬೇಡ. ಅದು ಸಮಸ್ಯೆ, ಅದು ಸಮಸ್ಯೆ. ಆ ಗ್ಯಾಸ್ ಮುಗ್ದಾಗ ತಕ್ಷಣ ಬುಕಿಂಗ್ ಮಾಡೋ ಜವಾಬ್ದಾರಿ ನನಗ್ ಬೇಡ, ಮರ್ತು ಬಿಡ್ತೀನಿ. ಅದಕ್ಕೆ ನಾನೇನ್ ಮಾಡ್ತೀನಿ, ನಮ್ಮ ಯಜಮಾನ್ರಿಗೆ ಹೇಳ್ತೀನಿ, ಯಜಮಾನ್ರು ಆಫೀಸ್ ಗಲಾಟೆಯಲ್ಲಿ ಮರ್ತು ಬಿಡ್ತಾರೆ. ಯಜಮಾನ್ರು ಬಾಮಾ ಇದಂಗೆ ಹೇಳ್ತಾರೆ ಹೇಳ್ತಾರೆ. ಜೊತೆಗೆ ಕೃಷ್ಣಪ್ಪನವ್ರೆ ಇನ್ನೂ ಒಂದು ಸಮಸ್ಯೆ ಅದೇ ಇಲ್ಲಿ ಏನು ಅಂದ್ರೆ, ಈಗ ಏನ ಕಮಲಕ್ಕಂತರ ಬುಕ್ ಮಾಡಕ್ಕೆ ಚಂದ್ರಣ್ಣನ ನೆಡ್ತಿಗೆ ಬುಕ್ ಮಾಡಕ್ಕೆ ಅವ್ರ ನಂಬರ್ ಹಾಕ್ಸ್ಬಿಟ್ರು ಅಂತ ಇಟ್ಕೊಳ್ಳಿ, ಒಂದ್ ವಾರ ಇದೆ ಅನ್ನಂಗೆ ಅವ್ರು ಬುಕ್ ಮಾಡ್ತಾರೆ, ಗ್ಯಾಸ್ ಬಂದಾಗ ದುಡ್ಡು ಕೊಡ್ಬೇಕಲ್ಲ. ಫೈನಾನ್ಸ್ ಮಿನಿಸ್ಟರ್ ಮುಂಚೆನೆ ಇವನ್ಗೆ ಹೇಳಿದ್ರೆ ಬುಕ್ ಮಾಡಕ್ಕೆ ದುಡ್ಡು ರೆಡಿ ಮಾಡ್ಕೊತಾನೆ, ಇಲ್ಲದ್ರೆ ಆ ದುಡ್ಡನ್ನು ರೆಡಿ ಮಾಡ್ಸಕ್ ಒದ್ದಾಡ್ಬೇಕು ಅವರು, ಅದಕ್ಕೆ ಮಾಡಕ್ಕಿಲ್ಲ ಅವ್ರು. ಅಲ್ಲ ರಾಜಣ್ಣ ಸರಿ, ಆದ್ರೆ ನಾ ಏನ್ ಮಾಡ್ತೀವಿ ಅಂತಂದ್ರೆ, ಈ ತಿಂಗಳು ಆಯ್ತಿದ್ದಂಗೆ ಒಂದಷ್ಟು ದುಡ್ಡ ಕೊಟ್ಬಿಡ್ತೀನಿ, ಅದೇನಿದ್ದು ನೀನ್ ಖರ್ಚು ಮಾಡಕ, ಇದು ಗ್ಯಾಸ್ ಸಮೇತವೆ ಅದಕ್ಕೂ ಬಳಸ್ಕ ಅಂತ ಅನ್ಕೊಂಡು, ಅದಕ್ಕೆ ನನ್ನೇ ಕಾಯ್ಬೇಕಪ್ಪ. ಇದು ಚಂದ್ರಣ್ಣಂದು ಪಾಯಿಂಟ್ ಕರೆಕ್ಟ್. ಇದ್ರಲ್ಲಿ ಚಂದ್ರಣ್ಣಂದ್ ಏನ್ ತಪ್ಪು ಕಾಣಿಸ್ತಾ ಇಲ್ಲ ನನಗೆ, ಎಲ್ಲ ಸರಿ ಇದೆ. ಆದ್ರೆ ಬುಕಿಂಗ್ ಮಾಡ್ಬೇಕಾದವ್ರು ಯಾರು, ಅದು ಪ್ರಶ್ನೆ. ಚಂದ್ರಣ್ಣ ನೋಡ್ತಿ ಹೇಳೋದು ಏನಂತಂದ್ರೆ, ಕಮಲಕ್ಕ ನಾ ಈ ಪಾಟಿ ಕೆಲಸ ಮಾಡಕ್ಕಿಲ್ಲ, ಒಟ್ಟಿಲಿ ಒಂದ್ ಗ್ಯಾಸ್ ಬುಕ್ ಮಾಡಕ್ಕೂ 5 kilo ಅಂತ. ಹೌದು ಅಲ್ಲ, ಎರಡ್ ಸಿಲಿಂಡರ್ ಇರಲ್ವಾ ಅಣ್ಣ, ಈಗ ಒಂದ್ ಖಾಲಿ ಆಯ್ತು ಒಂದ್ ಹಾಕೊಂಡು ಅವಾಗ್ಲೂ ಬುಕ್ ಮಾಡ್ಬಿಟ್ರೆ ಆಯ್ತಲ್ಲ. ಈಗ ಅಟ್ಟಿಗೋಗ್ಬಿಟ್ಟು ಕೃಷ್ಣಪ್ಪ ಅವ್ರು ಹೇಳವ್ರ ನೀನೇ ಬುಕ್ ಮಾಡು ಅಂತ. ಅಲ್ಲ ಅಲ್ಲ ಅಲ್ಲ, ನಾನು ಮೊದ್ಲಿಂದ ಅದೇ ಕೈ ಹೇಳ್ತಿರೋದು. ಹಂಗಲ್ಲ ಕಮಲಕ್ಕ, ಒಲ್ಲೆ ಉರಿತಾ ಆಯ್ತಲ್ಲ ಇವ್ರಿಗೆ ಗೆಪ್ತಿ ಬರಕಿಲ್ಲ, ಉರಿಯೋದ್ ನಿಂತೋದಾಗ ಓ ಮುಗ್ದೋಗದೆ. ಕರೆಕ್ಟ್ ಕರೆಕ್ಟ್, ಅದು ಗಾಡಿ ಪಂಚರ್ ಆದಾಗ ಸ್ಟೆಪ್ನಿ ಹುಡುಕ್ತಿವಲ್ಲ ಆ ರೀತಿ. ಒಳ್ಳೆ ಒಳ್ಳೆ ಪಾಯಿಂಟ್. ಈಗ ಕೃಷ್ಣಪ್ಪ ಹೇಳಿ, ಈಗ ಇದಾಯ್ತು ಬುಕಿಂಗ್ ಏನೋ ವಸಿ ಮಾಡ್ಕತಾನೆ ಇವನು, ಏನೋ ಕಾಸು ಮಡಗ್ತಾವನಂತೆ, ನೀವು ಇವಂದೇ ಸರಿ ಅಂತ ಹೇಳ್ಬಿಟ್ಟಿದ್ದೀರಿ, ಇನ್ ತಡೆಯೋದ್ ಕಷ್ಟ ಇವನ್ನ. ಈಗ ಹೆಂಗೆ ಈಗ ಸಾಮಾನ್ಯವಾಗಿ ಯಾಕೆ ಸರ್ಕಾರ ಈ ಉಜ್ವಲ ಅನ್ನೋ ಕಾರ್ಯಕ್ರಮವನ್ನು ಇಷ್ಟೊಂದು ಗ್ರಾಮೀಣ ಪ್ರದೇಶಗಳಿಗೆ ವಿಸ್ತರಿಸ್ಬೇಕು, ಏನು ಬದಲಾವಣೆಗಳನ್ನು ತರಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ? ಸರ್ಕಾರ ಏನೇನು ಮಾಡ್ಬೋದು ಎಲ್ಲ ಮಾಡಿದೆ. ಇವಾಗ ಬುಕಿಂಗು ಎಷ್ಟು ಸಲೀಸಾಗಿದೆ ಅಂದರೆ, ರಾತ್ರಿ ಎಲ್ಲ ನೀವು ಸೀರಿಯಲ್ ನೋಡಿ ಊಟ ಮಾಡಿ ಮಲಗ್ತಿರಲ್ಲ, ಆವಾಗ ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ಸಾಕು, ಬುಕಿಂಗ್ ಆಗಿ ಬೆಳಗ್ಗೆ ಬರುತ್ತೆ. ಆದರೆ ಮಾಡಬೇಕಾದವ್ರು ಮಾಡ್ತಾ ಇಲ್ಲ, ಅಲ್ಲಿ ಸಮಸ್ಯೆ. ನೀವು ಮಾಡಬೇಕಾದವ್ರು ರಾತ್ರಿ ಮಿಸ್ಡ್ ಕಾಲ್ ಕೊಟ್ಟು ಮಾತಾಡೋ ಅಗತ್ಯನೂ ಇಲ್ಲ, ಮಿಸ್ಡ್ ಕಾಲ್ ಕೊಟ್ಟು ಮಲಗ್ಕೊಂಡ್ರೆ ಬೆಳಗ್ಗೆ ಗ್ಯಾಸ್ ಬರುತ್ತೆ. ಇನ್ನೂ ಒಂದು ಆಯ್ತು, ಈ ಒಂದ್ ತಿಂಗಳಾಗೆ ನಾ ಬುಕ್ನೇ ಮಾಡಿಲ್ಲ ಕಣಪ್ಪ, ಅವರೇ ನನ್ಗೆ ಎಷ್ಟು ತಿಂಗಳ ಖಾಲಿ ಆಯ್ತದೆ, ನಾ ಬುಕ್ ಮಾಡ್ತಿದ್ನಲ್ಲ ಎರಡು ತಿಂಗಳ ಖಾಲಿ ಆಯ್ತಿದೆ ಅಂತ ಇಟ್ಕೋ, ಎರಡನೇ ತಿಂಗಳಿಗೆ ನಾ ಆ ತಿಂಗಳಲ್ಲಿ ಮರ್ತು ಬಿಟ್ಟಿವ್ನಿ, ಊರ್ಗೆ ಹೋಗಿದ್ದಿ ಬರೋದು ಲೇಟ್ ಹೋಯ್ತು ಅನ್ಬಿಟ್ಟು ಮರ್ತು ಬಿಟ್ಟಿನಿ, ಅವ್ರೇ ಬುಕ್ ಮಾಡ್ಬಿಟ್ಟವ್ರೆ. ಹೌದೌದು, ಈಗ ಕಂಪ್ಯೂಟ್ರು ಮಧ್ಯೆ ಕಂಪ್ಯೂಟರ್ ಇದೆಯಲ್ಲ ಅದೇ ನೋಡತ್ತೆ, 30ನೇ ದಿವಸ 35ನೇ ದಿವಸ ಓ ಇವ್ರ ಮನೆ ಖಾಲಿ ಆಗಿದೆ ಸರಾಸರಿ ಲೆಕ್ಕ ಅಂತ ಜನರೇಟ್ ಮಾಡ್ಬಿಡುತ್ತೆ ಬಿಲ್. ಈಗ ಕೃಷ್ಣಪ್ಪ ಈಗ ಖಾಲಿ ಆಗಿರೋದಿಲ್ಲ, ವಾಪಸ್ ಕಳಿಸಿ ಬೇಡ ಅನ್ಬೋದು ನಮ್ಗೆ, ವಾಪಸ್ ಕಳಿಸಿ ಮತ್ತೆ ಬುಕ್ ಮತ್ತೆ ನೀವೇ ಬುಕ್ ಮಾಡ್ಬೇಕು. ಆದ್ರೆ ಅವಾಗ ಒಂದ್ಸತಿ ನೀವ್ ಈ ತಿಂಗಳು ತಗೊಂಡಿದ್ದೀರಾ ಅಂತ ಬಂದ್ಬಿಟ್ರೆ ತಗೊಳ್ಳಲ್ಲ, ಬಿಲ್ ಜನರೇಟ್ ಆಗಿತ್ತು, ಕ್ಯಾನ್ಸಲ್ ಆಗುತ್ತೆ. ಯಾಕೆಂದ್ರೆ ಬುಕ್ ಜನ ಮರಿತಿರೋದ್ರಿಂದ ಸರ್ಕಾರ ಈ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡ್ತು. ಅಂದ್ರೆ 35ನೇ ದಿವಸ ನಿಮ್ ಮನೇಲಿ ಖಾಲಿ ಆಯ್ತು, 40ನೇ ದಿವಸ ನಿಮ್ ಮನೇಲಿ ಖಾಲಿ ಆಯ್ತು, ಅದೇ ಜನರೇಟ್ ಮಾಡತ್ತೆ ಬಿಲ್. ಈಗ ನನ್ನ ಪ್ರಕಾರ ಚಂದ್ರಣ್ಣನ ಮನೆಗೆ ಅದು ಹೋಗಿರ್ತದೆ, ಇವರು ಗಂಡ ಹೆಂಡತಿ ಇಬ್ರು ನಾನ್ಯಾಕೆ ಜವಾಬ್ದಾರಿ ಎಲ್ಲ ಪಕ್ಕದ ಮನೆ ಕಡೆ ಕಳಿಸ. ಅಲ್ಲ ಕಣ್ ಸುಬ್ಬಣ್ಣ, ಈ ಪಿಟ್ಟಿಂಗ್ ನ ನೀನು ಅವಳ ಹತ್ರ ಹೇಳ್ಬಿಟ್ರೆ ಇನ್ನೂ ದುಬ್ಬಿಸ್ತಿದ್ದ ಈ ಕಣ. ಇಲ್ಲ ಕಣಪ್ಪ, ಅಲ್ಲಪ್ಪ ಅಲ್ಲ ಅಲ್ಲಿ ಪಾಯಿಂಟ್ ಏನ್ ಗೊತ್ತಾ, ರಾಜಣ್ಣ ಹೇಳಿದ ಪಾಯಿಂಟ್ ಈಗ ನಿಮ್ ಮನೆಯವ್ರ ಮನೇಲಿ ಇದ್ದಾಗ ಸಿಲಿಂಡರ್ ಬಂದ್ಬಿಟ್ರೆ ಅವರೇ ದುಡ್ಡು ಕೊಡ್ಬೇಕು. ಮೊದಲೇ ಹೇಳಿಲ್ವ ಅಲ್ಲ ಕಣ್ಣ, ನೀನೇನೇ ದುಡ್ಡು ಕೊಟ್ರು ಅದೇನಾಯ್ತದೆ ಹೇಳು, ಒಂದ್ಸತಿ ಖಜಾನೆಗೆ ಹೋದ್ರೆ ಅದ ಈಚೆ ಬರಲ್ಲ. ಖಜಾನೆ ನಾವ್ ಯಾರ್ಗಣ್ಣ ಇಡ್ತೀವಿ, ನಿಮ್ಗೆ ಆಪತ್ಕಾಲ ಕೊಡ್ತೀವಿ. ಇದು ಆಪತ್ಕಾಲ ಅಂತ ಏನಲ್ಲ, ಇದು ನಮ್ ತಿಂಗಳ ತಿಂಗಳ ಬೇಕಲ್ವಾ. ಈಗ ದಿನ್ಸಿಗೆ ಇಷ್ಟು, ಗ್ಯಾಸ್ಗೆ ಇಷ್ಟು, ಅದಕ್ಕೆ ಇಷ್ಟು, ಇದಕ್ಕೆ ಇಷ್ಟು, ಲೈಟ್ ಬಿಲ್ಗೆ ಇಷ್ಟು ಅನ್ಬಿಟ್ಟು ಲೆಕ್ಕ ಮಾಡ್ಬಿಟ್ಟು ಕೊಟ್ಬಿಟ್ರೆ ಅವ್ರಿಗೆ ಏನಕ್ಕಾರ ಬೇಕಾರ ಏನ್ ಮಾಡಿರೋ. ಓ ಪದೇ ಪದೇ ಕೇಳಕ್ ಆಗಕ್ಕಿಲ್ಲ ಬಿಡು, ಫಾರಿನ್ ಕೊಟ್ಟದನಪ್ಪ, ಅಲ್ಲೇ ಎದ್ದು ಬಿದ್ದು ಅಲ್ಲೇ ಹಳ್ಳಿಲ್ಲ ಒದ್ದಾಡೋದಿಲ್ವಾ. ಈ ಫಾರಿನ್ ಅಲ್ಲಿ ಇದ್ರೆ ಚೆನ್ನಾಗಿರೋದು, ತಿಂಗಳ ತಿಂಗಳ ಇಷ್ಟೊಂದು ಕಳಿಸ್ಬಿಡ್ತಾ ಇದ್ದೆ. ಅದು ಆಯ್ತದ ಕಣ್ಬಿಡು, ನಿಮ್ಮೆಲ್ಲಾರು ಅವನು ಫಾರಿನ್ ಹೋಗಿ ಅಲ್ಲಿಂದಾನೆ ಗ್ಯಾಸ್ ತತ್ತಾನೆ ಬಿಡು. ಆಗ್ಲಿ ಬಿಡು ಸುಬ್ಬಣ್ಣ, ಈಗ ನಮ್ ಕೃಷ್ಣಪ್ಪ ಅದೇನೋ ಹೇಳ್ತಿದ್ರಲ್ಲಪ್ಪ, ಅದನ್ನ ಹೇಳ್ಸು ಹೋಸಿಯ ಮುಂದಕ್ಕೆ. ಅದು ಮುಂದಕ್ಕೆ ಈಗ ಸರ್ಕಾರ ಯಾರ್ಯಾರಿಗೆ ಗ್ಯಾಸ್ ತಗೊಳಕ್ ಆಗಲ್ವೋ ಅವ್ರಿಗೆಲ್ಲ ಉಜ್ವಲ ಸ್ಕೀಮ್ ಶುರು ಮಾಡಿದೆ. ಉಜ್ವಲ ಅಂದ್ರೇನು, BPL ಕಾರ್ಡ್ ಹೋಲ್ಡರ್ಗೆ ಇವತ್ತು ಗ್ಯಾಸ್ ತಗೊಳಕ್ ಆಗಲ್ಲ. ಅದರಿಂದ ಸರ್ಕಾರ ಏನ್ ಮಾಡ್ತಾ ಇದೆ, ಒಂದು ಫಸ್ಟ್ ಕನೆಕ್ಷನ್ ಫ್ರೀ, ಅಂದರೆ ಸ್ಟೌವ್ ಸೇರಿ ಫ್ರೀ ಕೊಡುತ್ತೆ. ಅದಾದಮೇಲೆ ಇನ್ನೊಂದು ರೀಫಿಲ್ಲು ನೀವು ತಗೋಬೇಕು ದುಡ್ಡು ಕೊಟ್ಬಿಟ್ಟು. ಅಲ್ಲಿಂದ ಮುಂದಕ್ಕೆ ನೀವು ಬೇರೆ ಗ್ರಾಹಕರ ಥರನೇ ನೀವು ಸಿಲಿಂಡರ್ ಪರ್ಚೇಸ್ ಮಾಡಬೇಕು. ಆದರೆ ಮೊದಲು ನಿಮ್ಗೆ ಇದೆಯಲ್ಲ ತೊಂದರೆ, ಇವತ್ತು ಹೊಸ ಕನೆಕ್ಷನ್ ಅಂದರೆ 4,500 ರೂಪಾಯಿ ತನಕ ಆಯ್ತದೆ. ಅದನ್ನು ಸರ್ಕಾರ ನಿಮ್ಮ BPL ಕಾರ್ಡು, ನಿಮ್ಮಿದು, ನಿಮ್ಮೆಲ್ಲ ನೋಡಿ, ದಾಖಲೆಗಳು ನೋಡಿ ನಿಮಗೆ ಒಂದು ಫ್ರೀ ಕನೆಕ್ಷನ್ ಕೊಡುತ್ತೆ. ಅದರಲ್ಲಿ ಅವರು ದುಡ್ಡು ಕಟ್ ಮಾಡ್ಕೋತಾ ಹೋಗ್ತಾರೆ ನಿಮ್ಮ ಅಕೌಂಟಲ್ಲಿ. ಆಮೇಲೆ ನೀವು ರೀಫಿಲ್ ತಗೋಬೇಕು. ಇದು ಸರ್ಕಾರದ ಇದು. ಅಂದರೆ ಏನು, ಅಲ್ಲಿಗೆ ಎಲ್ರಿಗೂ ಸಮನಾದ ಅವಕಾಶ, ಸಮನಾದ ಲೈಫ್ ಸ್ಟೈಲು ಇದೆಲ್ಲ ಬರುತ್ತೆ. ಇಲ್ಲಿ ಮೂರ್ನಾಗೆ ಎಷ್ಟು ಜನಕ್ಕಿಲ್ಲ ಅಂತ ಒಂದು ಪಟ್ಟಿ ಮಾಡ್ಕೊಂಬಿಡೋ ಸುಮ್ಮನೆ. ಈಗ ಅದೇ ಹೇಳ್ತಾ ಇದ್ರು ಅಲ್ಲಿ, ಹೆಚ್ಚು ಕಡಿಮೆ 99% ಭಾಗ ಆಗೋಗದೆ, ಇನ್ನು ಉಳಿದಿದ್ರೆ ಅಲ್ಲ ಒಂದು ಭಾಗ ಸುಮಾರು ಇಲ್ಲ. ಸುಬ್ಬಣ್ಣ, ಇಲ್ಲಿ ಎರಡು ಉದ್ದೇಶ ಅದೇ, ಒಂದು ಇಂಧನ ಭದ್ರತೆ, ಅಂದ್ರೆ ಪ್ರತಿಯೊಬ್ಬರಿಗೂ ಅವರ ಆಹಾರದ ತಯಾರಿಕೆಗೆ ಬೇಕಾದಂಥದ್ದು, ಅವರ ಜೀವನ ಶೈಲಿಗೆ ಬಳಕೆ ಆಗುವಂತಹ ಇಂಧನಗಳು ಸಿಗಬೇಕು ಅನ್ನೋದು ಒಂದು. ಇನ್ನೊಂದು ಪರಿಸರ ಸಂರಕ್ಷಣೆ. ಈಗ ನಮ್ಮಲ್ಲಿ ಬೇರೆ ಬೇರೆ ಉರ್ವಲುಗಳು, ಕೆಲವರು ಕಾಡು ಕಡೆಗೆ ಹೋಗೋರು, ಇಲ್ಲ ಹೋಗೋಕ್ಕಾಗದೆ ಇರೋರು ಸೌದೆ ಡಿಪೋ ಅಲ್ಲಿ ಇಲ್ಲಿ ಹೋಗೋದು, ಇಲ್ಲ ಯಾರಿಗಾದ್ರು ಕಾಸು ಕೊಟ್ಟು ತಗೊಳ್ಳೋದು, ಅದು ಹಸಿ ಇರೋದು. ಈ ಮಳೆ ಉಯ್ಯೋ ಕಾಲದಲ್ಲಿ ಸರಿಯಾಗಿ ಬಳಕೆ ಮಾಡುವಾಗ ಒಲೆ ಸರಿ ಇಲ್ಲ ಅಂದರೆ ಹೊಗೆ ಹೊರೆ ಎಲ್ಲನೂ ಆಗೋದು. ಇದರಿಂದ ಏನಾಗುತ್ತೆ, ಪರಿಸರ ಹಾಳಾಗೋದು, ಆ ವ್ಯಕ್ತಿಯ ಆರೋಗ್ಯ ಹಾಳಾಗೋದು, ಕುಟುಂಬದಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ ಆ ವಾತಾವರಣದಲ್ಲಿ ಯಾರು ಇರ್ತಾರೆ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರೋದು. ಇಲ್ಲಿ ಮೂರು ವಿಷಯ, ಒಂದು ಇಂಧನ ಭದ್ರತೆ, ಇಂದು ಸುರಕ್ಷಿತ ಇಂಧನನೂ ಬೇಕು. ಈಗ ಸೌದೆ ಒಲೆ ಅಂದರೆ ಎಲ್ಲರಿಗೂ ಆಗಕ್ಕಿಲ್ಲ, ಅದು ಒಂದು ನ್ಯಾಕಲ್ಲಿ ಮಾಡೋರಿಗೆ ಆಯ್ತದೆ ಅಲ್ವಾ. ಸೌದೆ ಸುಲಭವಾಗಿ ಬಳಕೆ ಆಗುವಂಥದ್ದು, ಆಮೇಲೆ ಅದನ್ನು ಸುರಕ್ಷತಾ ವಿಧಾನದಲ್ಲಿ ಈಗಾಗಲೇ ಅವ್ರು ಹೇಳ್ತಾರೆ, ಈಗ ನಮ್ಮ ಕೃಷ್ಣ ಅವರು ಹೇಳ್ತಾರೆ ಹೆಂಗೆ ಬಳಕೆ ಮಾಡಬೇಕು ಅಂತನೋ, ಆಯ್ತಾ. ಆಮೇಲೆ ಪರಿಸರಕ್ಕೆ ಆಗ್ತಿದ್ದಂತಹ ಒಂದು ಮಾಲಿನ್ಯ ಆಗ್ಬೋದು ಅಥವಾ ತೊಂದರೆ, ಅದು ಕಡಿಮೆ ಆಯ್ತದೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಒಂದು ಒಳ್ಳೆ ಮಾತು ಹೇಳಿದ್ರು, ಒಳ್ಳೆಯ ಒಂದು ಜೀವನ ಶೈಲಿ ಕೊಡಬೇಕು ಎಲ್ಲರಿಗೂ, ಜೀವನ ವಿಧಾನದಲ್ಲಿ ಒಳ್ಳೆ ಜೀವನ ಶೈಲಿ, ಆರೋಗ್ಯಕರ ಜೀವನ ಶೈಲಿ ಅವ್ರಿಗಿರೋದ್ರಲ್ಲೇ ಸರಿಯಾಗಿ ಎಲ್ಲ ಸೋಸ್ಕೊಂಡು ಮಾಡಿಕೊಂಡು ಚೆನ್ನಾಗಿ ಇರಬೇಕು ಅನ್ನೋದು. ಸುಬ್ಬಣ್ಣ, ನೀವು ಮೊದಲೇ ಒಂದು ಮಾತು ಹೇಳ್ದಲ್ಲಪ್ಪ, ಮೊದಲು ಎಲ್ಲ ಸೌದೆ ಒಡ್ತಿದ್ರು ಒಳಗ, ಕೆಲವರು ಚಂದಾಗಿ ಮಾಡ್ತಿದ್ರು, ಕೆಲವರು ಚಂದಾಗಿ ಮಾಡಕ್ ಆಯ್ತಿರ್ನಿಲ್ಲ, ಹೊಗ ಎಲ್ಲ ಮಕ್ಕಕ್ಕೆ ಸುತ್ತಕೊಳ್ಳೋದು. ನಾನು ಒಂದ್ ಎರಡು ವರ್ಷ ಹಿಂದೆ ಬಂದಿದ್ನಲ್ಲವ ನಿಮ್ಮ ಮಟ್ಟಿಗೆ, ಬಂದಾಗ ನಾ ಕರ್ದಿ ಕಮಲಬಾವು ಅಂತ ಕರ್ದಿ, ನೀನು ಅದೇನ ಮಾತಾಡಕ್ಕೆ ಆಯ್ತಿಲ್ವಲ್ಲ, ಒಗ್ ತುಂಬ್ಕೊಂಡ್ಬಿಟ್ಟಿತ್ತು ನಿಮ್ ಮೂಗೆಲ್ಲ. ಹೌದು, ಕೆಮ್ಮಿ ಕೆಮ್ಮಿ ಸಾಕಾಗದು ಬಿಡು. ನೀನು ಕಮಲಬಾವು ಅಂದ್ರೆ ನೀನು ಕಕ್ಕ ಕಕ್ಕನ್ ಕೆಮ್ತಾ ಇದ್ದ. ಈಗ ಶೇಕಡ ಒಂದು ಅಂತ ನಾವು ಅವರು ಇಲ್ಲಿ 46 ದಿವಸನೇನೋ ಇರ್ತಾರೆ, 46 ದಿವಸ ಅವ್ರಿಗೆ ಆಗೋಷ್ಟು ಗ್ಯಾಸು ಸರ್ಕಾರ ನಮ್ಮ ಕೈಲಿ ಕೊಡಿಸಿದೆ. ಇದ್ರ ಮೇಲೆ ಆನೆಗೇನಾದ್ರು ಬೇಕಾದರೂ ಅದಕ್ಕೂ ಕೊಡಿಸಿದೆ ಸರ್ಕಾರ. ಅಲ್ಲಿ ತನಕ ಹೋಗಿದೆ, ಮನುಷ್ಯರಿಗೆ ಇರಲಿ. ಸುಬ್ಬಣ್ಣ ಹೇಳ್ಕೊಂಡಪ್ಪ, ಆನೆಗೆ ಆಹಾರ ತಯಾರು ಮಾಡಕ್ಕೆ, ಆನೆಗೆ ಆಹಾರ ತಯಾರು ಮಾಡಕ್ಕೆ ಮತ್ತೆ ಇನ್ನೇನ್ ಅನ್ಕೊಂಡೆ. ಏ ಆನೆಗೆ ಗ್ಯಾಸ್ ತಕೊಂಡು ಏನ್ ಮಾಡೋದು ಮತ್ತೆ? ನಮ್ಮ ಕೃಷ್ಣಪ್ಪ ಹೇಳಿದ್ರಲ್ಲ, ನಂಗಂದ್ರು ಅದೇ ಅದ್ಯಾಕ ಆನೆಗೆ ಅಂತ. ಯಾವಾಗ ಅದ್ಯಾರ ಅಂತ ಕೇಳಿದಾರು ಕೃಷ್ಣಪ್ಪ ಅವ್ರು, ಏನೋ ನಮ್ಗ ನಗ್ಸಕ್ ಹೇಳಿದ್ರು ಅಂತ ಅನ್ಕೊಂಡ್ಬಿಟ್ಟೆ. ಹೇಳಿ ಕೃಷ್ಣಪ್ಪ ಸರ್, ಈಗ ನೀವ್ ಅಂದ್ರಿ ಗಂಡ ಒಂದೂರು ಹೆಂಡತಿ ಒಂದೂರು ಅಂತ, ಆಗ ನೀವ್ ಇಬ್ರಿಗೂ ಕೊಡ್ತೀರಾ ಸಿಲಿಂಡರ್? ಇಬ್ರಿಗೂ ಕೊಡ್ತೀವಿ. ಅಂದ್ರೆ ಎರಡೆರಡು ಸಿಲಿಂಡರ್ ಸಿಗುತ್ತಾ? ಇಲ್ಲ, ಒಂದೇ ಫ್ಯಾಮಿಲಿಯಲ್ಲಿ ಈಗ ಗಂಡ ಬೇರೆ ಹೆಂಡತಿ ಬೇರೆ ಇದ್ರೆ ಇಬ್ಬರಿಗೂ ಬೇರೆ ಬೇರೆ ಕನೆಕ್ಷನ್ ಕೊಡ್ಬೋದು, ಆದ್ರೆ ಒಂದೇ ನಂಬರ್ ಅಲ್ಲಿ ಕೊಡ್ತೀವಿ. ಆದ್ರೆ ನಮ್ಮ ಹತ್ರ ಆಧಾರ್ ಈಗ ಒಂದೇ ಮನೆ ವಿಳಾಸದಲ್ಲಿ ಇರುತ್ತದೆ. ಕರೆಕ್ಟ್. ಇದು ಆಧಾರ್ ಅಡ್ರೆಸ್ ಪ್ರೂಫ್ ಅಲ್ಲ, ಆಧಾರ್ ಐಡೆಂಟಿಟಿ ಪ್ರೂಫ್. ಅಂದ್ರೆ ಗಂಡ ಬೇರೆ ಹೆಂಡತಿ ಬೇರೆ ಅನ್ನೋದನ್ನ ನಾವು ಬೇರೆ ವ್ಯಕ್ತಿಗಳು ಗಂಡ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, ಟೀಚರ್ ಅವ್ರಲ್ಲ ನಮ್ ಊರ್ಲಿ, ಅವ್ರ ಯಜಮಾನ್ರು ಬೇರೆ ಊರ್ಲಿ ಟೀಚರು, ಇವ್ರು ಇಲ್ಲಿ ಟೀಚರು, ಅವ್ರ ಹಂಗೆ ತಕೊಂಡಿರೋದು. ಅವ್ರ ಏನ್ ಮಾಡೋರು, ಅವ್ರು ನಾನು ಇಲ್ಲಿ ಕೆಲಸ ಮಾಡ್ತೀನಿ, ಅವ್ರ ಕೆಲ್ಸದ ಜಾಗದ್ದು ಪ್ರೂಫ್ ಕೊಡ್ಬೇಕು ಅವರು. ಅಷ್ಟು ನೀವು ಕೈಯಲ್ಲಿ ಬರ್ಕೊಟ್ರು ಆಗತ್ತೆ, ನಾನು ಇಂಥ ಕಡೆ ವರ್ಕ್ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಯಾವುದು ಅಡ್ರೆಸ್ ಪ್ರೂಫ್ ಇಲ್ಲ ಅಂದ್ರೆ ನಾವು ಅದನ್ನೇ ತಗೋತೀವಿ. ಆಮೇಲೆ ಹೆಂಡತಿ ಬೇರೆ ಕಡೆ ವರ್ಕ್ ಮಾಡ್ತಿರ್ತಾಳೆ, ಮತ್ತೆ ಅದೇ ಫ್ಯಾಮಿಲಿಗೆ ಜಾಯಿನ್ ಮಾಡಿ ಅದೇ ಕನೆಕ್ಷನ್ ಇನ್ನೊಂದು ಸಿಲಿಂಡರ್ ಕೊಡ್ತೀವಿ. ಅಂದ್ರೆ ನಾವು ಒಂದು ಫ್ಯಾಮಿಲಿ ಅನ್ನೋದು ಆಧಾರದಿಂದ ಗೊತ್ತಾಗತ್ತೆ. ಇದು ಒಂದು. ಎರಡನೇದು ಸೇಫ್ಟಿ. ಹೊಸದಾಗಿ ತಗೊಂಡವ್ರಿಗೆ ನಾವು ಒಂದೇ ಏನು ಹೇಳೋದು ಅಂದ್ರೆ, ಸೇಫ್ಟಿ ಯಾರು ಫಾಲೋ ಮಾಡ್ತಾ ಇಲ್ಲ. ಈಗ ಹೆಂಗ್ ಮಾಡ್ಬೇಕು ಹೇಳಿ ನೀವೇ. ಸೇಫ್ಟಿ ಅಂದ್ರೆ ಗ್ಯಾಸ್ ಒಲೆ ನೆಲದ ಮೇಲೆ ಇಡಬಾರ್ದು. ಇನ್ನೆಲ್ಲಿ ಇಡ್ಬೇಕು ಕೃಷ್ಣಪ್ಪ? ನಿಂತ್ಕೊಂಡು ಅಡಿಗೆ ಮಾಡ್ಬೇಕು. ಸಿಲಿಂಡರ್ಗಿಂತ ಮೇಲ್ಬೇಕು ಅಂತ ಅವ್ರು ಹೇಳ್ತಾ ಇರೋದು. ಸಿಲಿಂಡರ್ ಕೆಳಗೆ ಇಡಬಾರ್ದು. ಯಾಕೆ ಸಿಲಿಂಡರ್ ಕೆಳಗೆ ಇಡಬಾರ್ದು? ಗ್ಯಾಸ್ ಲೀಕ್ ಆದ್ರೆ ಹಾಲು ಉಕ್ಸುರ್ದಂಗೆ ಅದು ಕೆಳಗಡೆ ಹೋಗುತ್ತೆ, ನೆಲದ ಮೇಲೆ ಹೋಗಿ ಹರಿಯತ್ತೆ, ಸೀದಾ ಬೆಂಕಿನ ಹುಡ್ಕೊಂಡು ಹೋದಂಗೆ ಆಗತ್ತೆ. ದ್ರವ ರೂಪದಲ್ಲಿ ಇರುತ್ತೆ, ಅದು ಈಚೆ ಬಂದ ತಕ್ಷಣ ಏನಾಗುತ್ತೆ, ಗ್ಯಾಸ್ ಆಗತ್ತೆ. ಒಂದು ಹನಿ 250 ಹನಿ ಗ್ಯಾಸ್ ಆಗತ್ತೆ, ಅಂದ್ರೆ ಅದು ಆಟಮ್ ಬಾಂಬ್ ಆಗೋಗ್ಬಿಡುತ್ತೆ. ಅದು ಸೀದಾ ಬೆಂಕಿಗೆ ಹುಡ್ಕೊಂಡು ಹೋದಂಗೆ ಸಿಲಿಂಡರ್ ಜೊತೆಗೆ ಹತ್ಕೊಂಡ್ಬಿಡುತ್ತೆ ಅದು. ಆದ್ರಿಂದ ಏನೇ ಮಾಡಿದ್ರು ದಯವಿಟ್ಟು ನಿಂತ್ಕೊಂಡು ಅಡಿಗೆ ಮಾಡಿ. ಸಿಲಿಂಡರ್ ಕೆಳಗಿರ್ಬೇಕು, ಅದಕ್ಕಿಂತ ಎತ್ತರದಲ್ಲಿ ಸ್ಟವ್ ಇರಬೇಕು. ಸುಮಾರು ಎಷ್ಟಡಿ ಎತ್ತರದಲ್ಲಿ ಇರ್ಬೇಕು ಕೃಷ್ಣಪ್ಪ? ಅದು ಸುಮಾರು ಯೋಚನೆ ಮಾಡು, ನಿನ್ನ ಹೆಂಡತಿ ಎಷ್ಟುದ್ದ ಅವ್ರೆ, ಅವ್ರು ಎಲ್ಲಿ ತನಕ ಕಟೆ ಬತ್ತದೆ ಅಡಿಗೆ ಮನೇಲಿ, ಅದ್ರ ಮೇಲೆ ಸ್ಟೌವ್ ಇಟ್ಕೋತಾರ ತಾನೆ. ಸರಿಯಾಗಿ ಅದೇ ಸುಮ್ನೆ ಅವನು ಕೇಳೋದೇನೆ ಕೃಷ್ಣಪ್ಪ ತಿಳಿದವ್ರು. ನಮ್ ಸುಬ್ಬಣ್ಣ ಯಾಕೆ ಕರ್ಕೊಂಡ್ ಬಂದಿದ್ದಾರೆ ಹೇಳು, ಎಲ್ಲ ತಿಳಿದ ಅವ್ರೆಲ್ಲ ತಿಳಿದಿದ್ದಕ್ಕೇನೆ ಇದ್ ಯಾಕೆ ಇಂತ ಪ್ರಶ್ನೆ ಸುಮ್ನೆ ನೋಡ್ತಾರೆ. ಸರಿ, ನನಗ್ ತಿಳ್ಕೊಳ್ಳೋದ್ ಬೇಡವ. ಈಗ ಚಂದ್ರಣ್ಣ ಪಕ್ಕ ಬೀದಿನಲ್ಲಿ ಕೆಂಪಮ್ಮಿಲ್ವ, ಅವ್ರ ಮನೆ ಜೋಪಡಿನಲ್ಲಿ ಗ್ಯಾಸ್ ಹಾಕ್ಸ್ಕೊಂಡವಳೆ, ಎಲ್ಲಿ ಇಟ್ಕೊಂಡಿದ್ದಾಳ ಅವಳು? ನೆಲದಲ್ಲೇ ಮಡಿಕೊಂಡವಳೆ. ಈಗ ಹೋಗಿ ಅವಳಿಗೆ ಹೇಳ್ಬೇಕು. ಈಗ ಅದನ್ನೇ ಇಟ್ಕೊಂಡು ಅದನ್ನೇಕಪ್ಪ ಕೇಳ್ಕೊಂಡು ನಾವು ಹೇಳಮ್ಮ ಕೆಂಪಿ. ಚಂದ್ರಣ್ಣ, ಹಂಗೆ ನೀವು ಕೂತ್ಕೊಂಡೆ ಅಡಿಗೆ ಮಾಡ್ಬೇಕಾರೆ ಈಗ 2 kg 5 kg ಸಿಲಿಂಡರ್ ಗಳು ಬಂದಿದೆ. ಈಗ ಇವನು ಇವನ್ ಯೋಚನೆ ಏನ್ ಗೊತ್ತಾ, ಕಾಸು ಸಂಬಳದ ಖರ್ಚೆಲ್ಲ ಮುಗಿಸ್ಬಿಟ್ಟವನೆ, ಕಾಸು ವಸಿ ಕಡಿಮೆ ಇದೆ, ಅದಕ್ಕೆ ಇವತ್ತು ನಾಳೆ ಅಂತ ಅಂದ್ರೆ ಪೂರ್ತಿ ಸಿಲಿಂಡರ್ ತಗೊಳಕ್ಕೆ ವಸಿ ಅವನು ರಾಜಣ್ಣನು ನನ್ನ ಕಮಲಕ್ಕನು ಕೇಳ್ಬೇಕು. 2 kg 5 kg ಇದಾದ್ರೆ ಈಗ್ಲೇ ಓಡಾಯ್ತಾನೆ. ಸುಬ್ಬಣ್ಣ ವಸಿಯ ಹತ್ರಕ್ ಬಪ್ಪ ಇಲ್ಲಿ ಮುಟ್ಟು ಜೋಪುಟ್ಟ ನೋಡು ಪಾಟಿದ್ದು ದುಡ್ಡು. ಹಾಗಾದ್ರೆ ಈಗ ನಮ್ಮೂರು ಈಗ ನಮ್ಮೂರವ್ರಿಗೆಲ್ಲ ಒಂದು ಎಷ್ಟು ಸಿಲಿಂಡರ್ ಬೇಕು ಅಷ್ಟು ಬುಕ್ ಮಾಡ್ಬಿಡ್ಬೇಕು. ನಮ್ಮನೆ ತಗೊಳಕ್ಕೆ ಊರವ್ರಿಗೆಲ್ಲ ಕೊಡ್ಸಕ್ಕೆ ದಾನಿಯೇ ನಾನು. ಮತ್ತೆ ಅಲ್ಲಿ ಇರಣ್ಣ ಅದೇನ್ ಹೇಳ್ತಾರ ಕೇಳುವ ಹೇಳು ಕೃಷ್ಣಪ್ಪ. ಇದು 5 kg ಸಿಲಿಂಡರ್, 2 kg ಸಿಲಿಂಡರ್ ಕೂತ್ಕೊಂಡು ಅಡಿಗೆ ಮಾಡ್ಬೋದು. ಯಾಕೆ ಅದ್ರ ಎತ್ತರ ಬರೀ 1 ಅಡಿ ಇರುತ್ತೆ, ಅದರಿಂದ ಈ ಸಮಸ್ಯೆ ಬರಲ್ಲ. ಎರಡನೇದು ಅದನ್ನ ಎಲ್ಲಿ ಬೇಕಾದ್ರೆ ಎತ್ಕೊಂಡು ಓಡಾಡ್ಬೋದು. ಪಿಕ್ನಿಕ್ ಹೋಗ್ತೀರಾ, ಇದಕ್ಕೆ ಹೋಗ್ತೀರಾ, ಅವಾಗ ಅದನ್ನ ಸಿಲಿಂಡರ್ ಎತ್ಕೊಂಡು ಓಡಾಡ್ಬೋದು. ಪಾರ್ಟಿಗೂ ಬೇಕಾಯ್ತ ಕಣ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸರಿ, ಸಿಲಿಂಡರ್ ಕಟ್ಕೊಂಡು ಆಯ್ತು ಬಿಡಪ್ಪ. ಇವಾಗ ಶಬರಿಮಲೆಗೆ ಹೋಗ್ತೀವಲ್ಲ, ಎಲ್ಲ ಗಂಡಸ್ರೆ ಅಡಿಗೆ ಮಾಡೋದು, ಅಂಥವ್ರಿಗೆಲ್ಲ ಈ 5 kg 2 kg ಸಿಲಿಂಡರ್ ತಗೊಂಡು ಬಸ್ ಟೆಂಪೋಲೆ ಹಾಕೊಂಡು ಹೋಗ್ಬೋದು. ಈಗ ಕೃಷ್ಣಪ್ಪ, ಈಗ ನಮ್ಮ ಟೆಂಪೋನೋ ಗಿಂಪೋನೋ ಮಾಡ್ಕೊಂಡು ಹೋಯ್ತಾ ಇರ್ತೀನಿ ಆಯ್ತಾ. ಆ ಸಿಲಿಂಡರ್ನ ಇದು ತಗೊಂಡು ಹೋಗಾಗ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ? ಏನು ಇಲ್ಲ, ಒಂದು ಸಿಲಿಂಡರ್ 100% ಸೇಫ್, ಅದ್ರ ಬಗ್ಗೆ ಏನು ಕಾಳಜಿ ವಹಿಸೋ ಅಗತ್ಯ ಇಲ್ಲ. ಅದಕ್ಕೆ ಸೇಫ್ಟಿ ಕ್ಯಾಪ್ ಇರುತ್ತೆ, ಕ್ಯಾಪ್ ಹಾಕ್ಬಿಟ್ಟು ಎಲ್ಲಿ ಬೇಕಾದ್ರೂ ನೀವು. ಇವತ್ತು ಸರ್ಕಾರ ಎಲ್ಲಿ ತನಕ ಯೋಚನೆ ಮಾಡಿದೆ ಅಂದ್ರೆ, ಕಿರಾಣಿ ಅಂಗಡಿಲಿ ಗ್ಯಾಸ್ ಸಿಗ್ಬೇಕು. ಅಂದ್ರೆ ಕಿರಾಣಿ ಅಂಗಡಿಲಿ, ಚಿಲ್ಲರೆ ಅಂಗಡಿಲಿ ಗ್ಯಾಸ್ ಸಿಗ್ಬೇಕು. ದಿನಸಿ ಸಾಮಾನೆಲ್ಲ ತಕತಿವಲ್ಲ, ಅದನ್ನ ಶುರು ಮಾಡಿದೀವಿ ನಾವು. ಎಲ್ಲ ಕಡೆನೂ ಸಿಗತ್ತೆ 5 kg. ಈಗ ಎಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ದುಡ್ಡು ಕೊಟ್ಟು ತಗೋಬೋದು. ಬುಕ್ಕಿಂಗು, ವೇಟಿಂಗು, ಕಾಯ್ಕೊಳ್ಳೋದು, ಡೆಲಿವರಿ ಬಾಯ್ ಕಿರಿಕಿರಿ, ಅದು ಯಾವುದು ಇಲ್ಲ. ಕುಮಲಕನ್ ಮನೆ ತವ ಬಂದು ಕೇಳೋದು, ಯಾವ್ದು ಬೇಕಾಗಿಲ್ಲ. ಹೋಗೋದು ಕಳ್ಳೆಪುರಿ ತಗೊಂಬರೋದು. ಈಗ ಕಳ್ಳೆಪುರಿ ಎಂದಾಗ ನೆನಪಾಯ್ತು ಕಾ ಸುಬ್ಬಣ್ಣ ರಾಜಣ್ಣ ಹೆಂಗಿದ್ರು ಹೊಸಿ ಸಳಿ ಆಯ್ತಾ. ಅದೇ ಹೋಗಿ ನಮ್ ಕಾಕನೋಟ್ಲಕ್ ಹೋಗ್ಬಿಟ್ಟು ಹೊಸಿ ಕಾರ ಸೇಮೆ ಪುರಿ ಕಳ್ಳ ಎಲ್ಲ ತುಂಬಿಸ್ಕೊಂಡ್ ಬತ್ತೀನಿ, ಮಾತಾಡ್ತಾ ಇರ್ತೀನಿ. ಈಗ ಬರ್ತಾ ಹಂಗೆ ಬರ್ಬೇಡ. ಈಗ ಅವನ್ ತವ ಏನಾರ ಸಿಲಿಂಡರ್ ಸಿಕ್ತಿದ್ರೆ 2 kg ಎತ್ಕೊಂಡು ಅದನ್ನ ಅಲ್ಲಪ್ಪ, ಈಗ ಅವನು ಮಡಗಿದ್ರೆ ಕೇಳು, ಇಲ್ಲಾಂದ್ರೆ ಮಡಗ ಕೇಳು ಅವನಿಗೆ. ಕೃಷ್ಣಪ್ಪ ಬರ್ಬೋದು ಅಂತ ಹೇಳ್ತಾವ್ರೆ, ಬಂದದೆ ಅಂತ ಹೇಳಿಲ್ಲ. ಈ ಕೃಷ್ಣಪ್ಪ ಊರಿಗೆ ಬಂದ್ಮೇಲೆ ಅವ್ರ ಹಿಂದೆ ತಾವ ಅದನ್ನು ವ್ಯವಸ್ಥೆ ಮಾಡ್ಬಿಟ್ಟು ಬಂದಿದ್ರೆ. ಇಲ್ಲ ಕೃಷ್ಣಪ್ಪ ಮಾಡಿದಾರೆ. ಹಾ, ಮಾಡಿದ್ದೀನಿ ಏ ಬಂದೈತೆ, ಎಲ್ಲ ಕಡೆನೂ ಹೇಳ್ಕೊಂಡ್ ಬಂದಿನ ಅಂಗಡಿಲಿ. ಈಗ ಹಿಂಗ್ ಬಂದೈತೆ ಕಮಲಕ್ಕ ಕೊಡಕ್ ಹೋಗ್ಬೇಡ ನೀನ್ ಸಿಲಿಂಡರ್ ತಗೊಳ್ಳಿಬಿಡು. ನೋಡು ಪಿಟಿಂಗ್ ಇಟ್ಟ ಅಮ್ಮ, ಈಗ ನಾನೊಂದು ಪಿಟಿಂಗ್ ಇಡಬೇಕು ಅಂತೀವಿ ಕಮಲಕ್ಕ. ಇವ್ರ ಹಗಲೆಲ್ಲ ಬಂದು ಇವನು ಅದು ಬಿಸಿ ಮಾಡು ಇದು ಬಿಸಿ ಮಾಡು ಅಂತ, ನೀನು 2 kg ಸಿಲಿಂಡರ್ ಮಡಿಕಳ್ಳಿ ಅವನು. ಹಿಂಗ್ ನಿಂತ ನಿಮ್ ಮನೆ ದಿಕ್ತಾವ ಬರುವಾಗ ಹಿಡ್ಕೊಂಬರ್ಲಿ, ಆ ಬಿಸಿ ಗಿಸಿ ಏನೇ ಕೇಳಿದ್ರು ಅದ್ರಲ್ಲಿ ಮಾಡ್ಕೊಡೋ, ಉಳಿದಿರೋ ಸಿಲಿಂಡರ್ ಕೊಟ್ಟು ಕಳ್ಸು. ಅದ ತಂದು ಇವ್ ಮನೇಲಿ ಮಡ್ಬಿಡ್ಬೇಕು. ಎತ್ಕೊಂಡು ಹೋಗಪ್ಪ, ನಮ್ಮ ಮನೆ ಬರ್ದಾಗ ಸಿಲಿಂಡರ್ ಸಮೇತ ಬರ್ಬೇಕು. ಹೋಗೋ ನಕ್ಕಾರು ಯಾರ. ಈಗ ನೀ ಕಳ್ಳೆಪುರಿ ತರ ಕೆಲ್ಲು ಹೋಗ್ಬೇಡ, ನಾನೇ ಒಗ್ಗರಣೆ ಪುರಿ ಮಾಡಿದೀನಿ, ನಾನೇ ಕೊಡ್ತೀನಿ. ಕಾಫಿ ಕಾಫಿ ಅಂತಿದ್ದಲ್ಲ ಅದು ತತ್ತಿ ನೀರು, ಅದೇನ್ ಮೆತ್ತಗಾಗ್ಬಿಟ್ಟಿರ್ಬೇಕ. ಹಂಗಾರ ನಿಂಗೆ ಕೊಡಲ್ಲಬಿಡು, ಏನಿಲ್ಲ ಕಮಲಕ್ಕ. ಅದ ಎಂತದ ಖಾರ ಮಂಡಕ್ಕಿ ಅಂತ ಮಾಡ್ತಾರಲ್ಲ, ಅದ್ ಮಾಡು ಹೊಸಿ, ಜಾಸ್ತಿ ಖಾರ ಹಾಕ್ಬಿಟ್ಟು ಮೆತ್ತಗಾಗಿರ್ತದಂತೆ. ನಮ್ಮ ಕೃಷ್ಣಪ್ಪಂಗನು ವಸಿ ರುಚಿ ತೋರ್ಸವ ಕೃಷ್ಣಪ್ಪ. ಮತ್ತೆ ಈ ಊರಲ್ಲಿ ಇನ್ನೇನೇನು ಹೇಳ್ಬೇಕು ಅಂತ ನಿಮ್ ಉದ್ದೇಶ? ಈಗ ಹೋಗವ ಊರಿಗೆ ಅಥವಾ ಇನ್ನೇನಾರು ಇವ್ರಿಗೆ ಇನ್ನೇನಾರು ಹೇಳೋದಿದೆ ಹೇಳ್ಬಿಡಿ. ಈಗ ಗ್ಯಾಸ್ಗೆ ಬುಕ್ಕಿಂಗು ವೇಟಿಂಗು ಅದೆಲ್ಲ ಕಾಲ ಹೋಯ್ತು, ಈಗ ಅದೆಲ್ಲ ಏನಿಲ್ಲ. ಮೊಬೈಲಲ್ಲಿ ಆ್ಯಪ್ ಬಂದಿದೆ, ರಾತ್ರಿ ಮಲ್ಕೊಳ್ಳುವಾಗ ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ಬೆಳಗ್ಗೆ ಗ್ಯಾಸ್ ಬುಕ್ ಆಗಿಬಿಡುತ್ತೆ ಬರುತ್ತೆ. ಈಗ ಅಷ್ಟು ಸಲೀಸು ಮಾಡಿದೆ, ಆದರೆ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಈಗ ನಿಮ್ಮ ಅನುಭವದಲ್ಲಿ ಸುಬ್ಬಣ್ಣ ಹೇಳ್ದಂಗೆ ಕಡಲೆಪುರಿ ಥರ ಆಗ್ಬಿಟ್ಟಿದೆ, ಬೇಕಾದಾಗ ಹೋಗಿ ಕಡಲೆಪುರಿ ಎತ್ಕೊಂಡು ಬರಬೇಕು. ಆ ಮಟ್ಟಕ್ಕೆ ಸರ್ಕಾರ ಅದನ್ನ ಪೂರ್ತಿ ಸಡಲಿಸ್ಬಿಟ್ಟಿದೆ. ಇದು ಇನ್ನೊಂದು ಚಂದ್ರಣ್ಣ, ಹೇಳು ಸುಬ್ಬಣ್ಣ. ಒಂದು ಸಂಸ್ಥೆ ಇದೆ, ಪೆಟ್ರೋಲಿಯಂ ಕನ್ಸರ್ವೇಶನ್ ರಿಸರ್ಚ್ ಅಸೋಸಿಯೇಷನ್ ಅಂತ, PCRA ಅಂತ. ಅದು ಈ ರೀತಿ ಒಂದು ಇಂಧನಗಳನ್ನ ಯಾವ ರೀತಿ ಹೆಚ್ಚು ಕ್ಷಮತೆಯನ್ನ ಪಡ್ಕೊಳ್ಳೋಕ್ಕೆ ಯಾವ ಥರ ಬಳಕೆ ಮಾಡಬೇಕು, ಸುರಕ್ಷತೆ ಹೇಗೆ ಅಂತ ಎಲ್ಲ ಅರಿವನ್ನು ಮೂಡಿಸುವಂಥದ್ದು ಇರ್ತದೆ. ಯಾವುದೇ ಒಂದು ಉಪಕರಣನ ವ್ಯವಸ್ಥಿತವಾಗಿ ಬಳಕೆ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಈ ರೆಗ್ಯುಲೇಟರ್ ಅಂತ ಇರ್ತದೆ, ಅದು ಪೈಪ್ ಇರ್ತದೆ, ಇವುಗಳನ್ನು ನಾವು ಅವಾಗವಾಗ ಒಂದು ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು. ಹೌದು, ಆವಾಗ ನೀನು ಕೊಟ್ಟ ಕಾಸಿಗೆ ಪಡೆದಂಥ ಗ್ಯಾಸ್ಗೆ ಒಂದು ಬೆಲೆ ಬರ್ತದೆ, ಸಂಪೂರ್ಣವಾಗಿ ಉಪಯೋಗ ಆಯ್ತದೆ. ಆಮೇಲೆ ನಮ್ಮ ಮನೆಯಲ್ಲಿ ಹೆಂಗೆಂಗೆ ಬಳಕೆ ಮಾಡ್ತೀವಿ ಅಂತ ನಮಗೆ ಗೊತ್ತಿರ್ತದೆ, ಒಂದು ಅಂದಾಜು 30 ದಿನಕ್ಕೆ ಬರ್ತದೋ, 35 ದಿನಕ್ಕೆ ಬರ್ತದೋ, 40 ದಿನಕ್ಕೆ ಬರ್ತದೋ, ಜನ ಏನಾದರೂ ನೆಂಟರು ಇಷ್ಟು ಬಂದಿದ್ರೆ ವಸ್ತು ಬೇಗ ಖರ್ಚಾಯ್ತದೆ ಅಂತ ಅದೊಂಚೂರು ತಿಳುವಳಿಕೆ ಗಮನ ಎಲ್ರಿಗೂ ಇರಬೇಕು. ಕರೆಕ್ಟ್, ನಾವು ಅವ್ರಿಗೆ ಹೇಳೋದು, ಅವ್ರು ನಮ್ಗೆ ಹೇಳೋದು, ಹಿಂಗಾದ್ರೆ ಮನೆಯಲ್ಲಿ ಒಟ್ಟಿನಲ್ಲಿ ನಮ್ಮ ಮನೆಯಲ್ಲಿ ತಾನೇ ಅದು ತೊಂದರೆ ಆಗೋದು. ಅದಕ್ಕೆ ನೀನು ವಸ್ತು ಒಂದು ಅಲಾರಾಮ್ ಮಾಡಿಕೊಂಡ್ಬಿಡು ಮೊಬೈಲಲ್ಲಿ, ನೀನ್ ಹೆಂಡತಿ ಅದೇನೋ ಹೇಳೋದಲ್ಲ ಆಂಡ್ರಾಯ್ಡ್ ಮೊಬೈಲ್ ಕೊಡ್ಸಿವಿ ಅಂತ, ಅದಕ್ಕೂ ಒಂದು ಅಲಾರಾಮ್ ಮಡಗ್ಬಿಡು, 35 ದಿನ ಆಗ್ತಿದ್ದಂಗೆ ಟನ್ ಟನ್ ಟನ್ ಅನ್ಬೇಕದು. ಇಟ್ಟಿರ್ತೀನಿ ಅಲಾರಾಮು, ಅದು ಬಡಕತ್ತಿದ್ರೆ ಇದ್ಯಾಕೆ ಹಿಂಗ್ ಬಡಕತ್ತಿದ್ ಅಲಕಯ್ಯ, ಅಲಾರಾಮು ಇಡೋದ್ ಬೇಡ, ಯಾವ ಮುಲಾಮು ಇಡೋದ್ ಬೇಡ, ಏನು ಅಂತ ತಲೆಯಲ್ಲಿ ಇಟ್ಕೊಳ್ಳೋದು ಕಯ್ಯ. ಈಗ ಅದೊಂದು ಆಯ್ತಾ, ಆಮೇಲೆ ಹಂಗ ಟನ್ ಟನ್ ಟನ್ ಅಂದಾಗ ಜೇಬ್ ಒಸಿ ಮುಟ್ ನೋಡ್ಕೊ, ಗಟ್ಟಿಯಾಗಿದ್ರೆ ಸಿಲಿಂಡರ್ ಬುಕ್ ಮಾಡ್ಬಿಡು, ಒಸಿ ತೆಳ್ಳಗಿತ್ತು ಅನ್ನೋ ಅದು 2 ಕೆಜಿ 5 ಕೆಜಿ ದಾರು ತಂದು ಮಡಗು. ನಿನಗೆ ಅವಾಗಲೇ ಹೇಳಿದೆ ನನ್ ಜೇಬ್ ಮುಟ್ಟು ಗಟ್ಟಿಗೆ ಇರ್ತದ, ನೀನೇ ಮುಟ್ಕೋ ಗ್ಯಾಸ್ ಖಾಲಿ ಆದಾಗ ನೀನೇ ಇರ್ತದ ಮುಟ್ಟಯ್ಯ. ಏನ ಅದ್ ಯಾರ್ದೋ ಮನೇಲಿ ನೋಡಿದ್ದೆ ಕಣ್ಣ, ಒಂದ್ ಮೀಟರ್ ಹಾಕ್ಬಿಟ್ಟವ್ರೆ, ಏನು ಗ್ಯಾಸ್ ಎಷ್ಟು ಖಾಲಿ ಆಯ್ತೈತೆ ಅಂತ ಆ ಮೀಟರ್ ಅಲ್ಲಿ ತೋರಿಸ್ತದೆ. ತಕ್ಕಳಪ್ಪ ಅದ್ ಹಾಕೊಂಡ್ಬಿಡು. ಸರಿ ಕಣ ಕಮಲಕ್ಕ, ಇಲ್ಲ ಕೃಷ್ಣಪ್ಪನು ಬಂದು ಸುಮಾರು ವಿಷಯ ತಿಳಿಸ್ರು ನಮ್ ಕೆಲಸ ಮಾಡಿಸ್. ಅದ್ಯಾವ್ದು ಹೇಳ್ದಿಲ್ಲ ಈಗ, ಅದ್ ಎಂತದ PCR ಹೌದು ಒಂದು, ಅದ್ ಎಂತದ ಒಂದು, ಅದೇನಂತ ಶಿಬಿರ ಕಾರ್ಯಾಗಾರ ಅದೇನೋ ಅಂತಾರ ನೋಡು. ಅದ್ ಮಾಡಿದ್ರು, ನಾನು ಹೋಗಿದ್ದೆ ಅವಾಗ, ಗ್ಯಾಸ್ ನ ಹೆಂಗ್ ಇಟ್ಕೋಬೇಕು, ಹೆಂಗ್ ಉಪಯೋಗಿಸ್ಬೇಕು, ರೆಗ್ಯುಲೇಟರ್ ನ ಅದ್ ಹೆಂಗ್ ಹಾಕಬೇಕು, ಇದನ್ನೆಲ್ಲಾನು ಹೇಳಿದ್ರು. ಬಿಗಿಯಾಗಿ ರೆಗ್ಯುಲೇಟರ್ ನ ಕೂತ್ಕೊಳಂಗ್ ಹಾಕ್ಬೇಕು, ಅದ್ರೊಂದು ಇರ್ತದ ಕ್ಲಿಪ್ ಇರ್ತದಲ್ಲಪ್ಪ, ಬಿಗಿ ಕೂತ್ಕೋಬೇಕಂತ, ಇಲ್ಲ ಅಂದ್ರೆ ಗ್ಯಾಸ್ ಲೀಕ್ ಆಯ್ತಿರ್ ನಮ್ಗೆ ಗೊತ್ತಾಗಿಲ್ಲ. ಈಗ ನೀವಿಬ್ರು ಹೆಂಗೋ ಕಮಲಕ್ಕ ಏನೋ ಮಾಡಿ ಮಾಡ್ಕೊಳ್ಳೆ ತಿನ್ಕೊಂಡು ಹೊಸಿ, ಅದ್ ಏನ ಹೇಳಿದ್ಯಲ್ಲಪ್ಪ ಕೆಂಪಮ್ಮ ಕೆಂಪಿ ಅಂತ, ಅದೆಂಗ್ ಮಡಿಕೊಂಡವಳೆ ಹೋಗಿ ನೋಡ್ಕೊಂಡು. ಈಗ ನನಗೂ ಟೈಮ್ ಇಲ್ಲ ಕಯ್ಯ, ಸ್ವಲ್ಪ ಪಕ್ಕದೂರ್ಗೆ ಹೋಗ್ಬೇಕು. ನಮ್ ಕಮಲಕ್ಕ ನಮ್ಮ ಮಾತಾಡ್ತಾ ಇರುವ ಅದೇನೋ ಒಳಕ್ ಹೋಗಿ ಬಂದ, ಕಾಫಿ ಇಟ್ಟಿರ್ಬೇಕು. ಕಮಲಕ್ಕ ಹೆಂಗಿದ್ರು ಕಳ್ಳ ಪುರಿ ಕಾರಸೇಮ ಕಳ್ಳ ಎಲ್ಲ ಅದ ಎಲ್ಲ ಬೆರೆಸ್ಬಿಟ್ಟು ಚೆನ್ನಾಗಿ ತಿನ್ನಮು. ನೀನು ಕಾಫಿ ಇಟ್ಟಿದೆಯಲ್ಲ, ಅದು ಹೋಗುವ ಸಿತ್ತತ್ತ, ನಾನು ಆ ಕಡೆ ಹೋಗಿ ಬರ್ತೀನಿ. ಎಲ್ಲಿಗೂ ಹೋಗ್ಬೇಡ, ಇಲ್ಲೇ ಕುಂತಿರು, ಈಗ್ಲೇ ತತ್ತೀನಿ. ನಡಿಯವ್ವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಸಿಆರ್ ಕೃಷ್ಣ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ. ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಹಿಂದೆ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. August 22 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಕುರಿತು ಸುತ್ತೂರಿನ JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಜೆ ಜಿ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ಒಂದು ಅರ್ಧ ಲೀಟ್ರ್ ನಾವು ಒಂದು ಚೀಲ ಕೊಡ್ತಕ್ಕಂಥ ಗದ್ದೆಗೆ ಅರ್ಧ ಲೀಟ್ರ್ನ ಯೂಸ್ ಮಾಡ್ಬೋದು. ಇದನ್ನ ಸುಮಾರು ಅದು 20-25 ದಿವಸಕ್ಕೆ ಒಂದು ಸ್ಪ್ರೇ ಕೊಡಬೇಕಾಗುತ್ತೆ ಸರ್. 20 ದಿವಸ ಆದಮೇಲೆ ಮತ್ತೆ ಒಂದು ಸ್ಪ್ರೇ ಕೊಡಬೇಕಾಗುತ್ತೆ. 23ರಂದು ಮಂಗಳವಾರ ಕುಕ್ಕುಟ ಕೃಷಿ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಕರ್ನಾಟಕ ಸಹಕಾರ ಕುಕ್ಕುಟ ಮಂಡಳಿಯ ಮೈಸೂರು ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಕೆ ಆನಂದ್ ಕುಮಾರ್ ಅವರೊಂದಿಗೆ ಮಾತುಕತೆ. ಹಿತ್ತಲ ಕೋಳಿ ಸಾಕಾಣಿಕೆ ಅಂತ ಒಂದು ಕೆಳಮಟ್ಟದಲ್ಲಿತ್ತದು. ಇವತ್ತು ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ಸುಮಾರು 40-50 ವರ್ಷಗಳಿಂದ ನಾವು ನಮ್ಮ ಒಂದು ಕುಕ್ಕುಟ ಉದ್ಯಮವು ತುಂಬ ಕೆಳಮಟ್ಟದಲ್ಲಿತ್ತು, ಕೆಳ ಹಂತದಲ್ಲಿತ್ತು. ಇವತ್ತು ನಾವು ಬೇರೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಕೆ ಮಾಡಿದ ನಾವು ಅವರ ಮಟ್ಟಿಗೆ ಇದ್ದೇವೆ. 24ನೇ ತಾರೀಕು ಬುಧವಾರ ಎಲ್ಲಿ ಯಾವ ಗಿಡಮರ ಈ ಕುರಿತು ಭಾಷಣ ಪ್ರವಾಸೋದ್ಯಮ ಇಲಾಖೆ ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಮನೋಜ್ ಕುಮಾರ್ ಅವರಿಂದ. ಮನೆ ಹತ್ತಿರ ಬೆಳೆಸುವಾಗ ಈ ಜಾಮೂನ್ ಗಿಡಗಳು